ರಕ್ಷಣಾ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಜಂಟಿಯಾಗಿ ನಡೆಸಿದ ಪತ್ರಿಕಾಗೋಷ್ಠಿಯ ನೇರ ಪ್ರಸಾರ ಕೇಳಿದಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ವಾಣಿ ಕಾರ್ಯಕ್ರಮ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳ April 26-28, 2025 ತಾಂತ್ರಿಕ ಸಮಾವೇಶದ ಎರಡನೇ ದಿನದ ಕಾರ್ಯಕ್ರಮದ ವಿಷಯ ಸಹೋದಯ ರೈತ ಉತ್ಪಾದಕ ಸಂಸ್ಥೆಗಳ ಒಕ್ಕೂಟ ಕುರಿತು ಮಾತನಾಡಿದವರು ಶಿವಮೊಗ್ಗದ ಚೈತನ್ಯ ಗ್ರಾಮೀಣಾಭಿವೃದ್ಧಿ ಸಂಘದ ಮುಂದಾಳು ಶ್ರೀ ವಿನಾಯಕ. ಶ್ರೀ ಭದ್ರೀಶ್ ಸರ್ ಅವರು, ರೈತ ಉತ್ಪಾದಕರ ಕಂಪನಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತುಂಬಾ ವಿವರವಾಗಿ ತಿಳಿಸ್ಕೊಟ್ರು. ಹಾಗೇನೆ ಎಲ್ಲಾ ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟವನ್ನ ಮಾಡಿ ಯಾವ ರೀತಿ ಕೆಲಸ ಮಾಡಬಹುದು ಅಂತ ಒಂದು ವಿನೂತನ ಯೋಜನೆ ಬಗ್ಗೆ ಕೂಡ ನಮ್ಗೆ ತಿಳಿಸ್ಕೊಟ್ರು. ಆ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹೋದಯ ರೈತ ಉತ್ಪಾದಕ ಸಂಸ್ಥೆಗಳ ಒಕ್ಕೂಟ ಅಂತ ಹೇಳಿ ನಿನ್ನೆ ದಿನ ರಿಜಿಸ್ಟರ್ ಆಗಿದೆ. ಈ ಒಕ್ಕೂಟದ ಧ್ಯೇಯ ಉದ್ದೇಶಗಳೇನು ಹಾಗೂ ಗುರಿಗಳೇನು ಅನ್ನೋದ್ರ ಬಗ್ಗೆ ನಾನು ಒಂದೆರಡು ಮಾತನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಕ್ಕೂಟದಿಂದ ನಾವು ಯಾವ ರೀತಿ ಉದ್ದೇಶ ಮತ್ತೆ ಗುರಿಗಳನ್ನು ಹೊಂದಿದೆ ಅಂದ್ರೆ, ಒಕ್ಕೂಟದ ಮೂಲಕ ವ್ಯವಹಾರವನ್ನ ನಡೆಸೋದು. ಅಂದ್ರೆ ಎಲ್ಲಾ FPOಗಳ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ FPOಗಳ ಒಂದು ಸಮನ್ವಯತೆಯನ್ನ ಸಾಧಿಸೋದು. ಇಲ್ಲಿ ನಾವೆಲ್ಲರೂ ಏನನ್ನ ತಿಳ್ಕೊಬೇಕು ಅಂದ್ರೆ, ಜಿಲ್ಲೆಯಲ್ಲಿರುವಂತ 49 FPOಗಳು ಬೇರೆ ಬೇರೆ ಅಲ್ಲ, ಅಲ್ಲಿರುವ ರೈತರುಗಳು ಸದಸ್ಯರುಗಳು ಬೇರೆ ಬೇರೆ ಅಲ್ಲ, ನಾವೆಲ್ಲರೂ ಒಂದು ಅನ್ನೋದನ್ನ ನಾವು ತೋರಿಸ್ಕೊಳ್ಬೇಕಾಗಿದೆ. ಆ ರೀತಿ ಒಂದು ಸಮನ್ವಯತೆಯನ್ನ ಸಾಧಿಸಿ ನಾವು ಜಿಲ್ಲೆಯ ಒಂದು ಒಕ್ಕೂಟದ ಮೂಲಕ ನಾವು ಕಾರ್ಯಕರ್ತರಾಗಲು ನಾವು ಪ್ರಯತ್ನವನ್ನು ಆರಂಭಿಸಿದ್ದೇವೆ. ಹಾಗೇನೆ ಒಕ್ಕೂಟದ ಮೂಲಕ ಕೃಷಿ ವಲಸೆಗಳ ಡೀಲರ್ಶಿಪ್ಗಳನ್ನು ಪಡೆದುಕೊಳ್ಳುವಂತಹ ಯೋಜನೆ ಇದೆ. ಕೃಷಿ ಮಾಡಲು ಬೇಕಾದಂತ ಯಾವುದೇ ರೀತಿಯ ಬೀಜ ಗೊಬ್ಬರ ಅಥವಾ ಯಾವುದೇ ಔಷಧಿಗಳಿರ್ಬೋದು, ಸಾವಯವ ಗೊಬ್ಬರಗಳಿರ್ಬೋದು, ಇವುಗಳು ಇಲ್ಲದೆ ನಾವು ಕೃಷಿಯನ್ನ ಪೂರ್ಣ ಮಾಡೋದಕ್ಕೆ ಆಗೋದಿಲ್ಲ. ಇದೆಲ್ಲವನ್ನ ನಾವು ಒಕ್ಕೂಟದ ಮೂಲಕ ಒಂದು ಡೀಲರ್ಶಿಪ್ ತಗೊಂಡು ಅದನ್ನ ನಾವೆಲ್ಲ FPOಗಳ ಮಧ್ಯದಲ್ಲಿ ನಾವು ಹಂಚಿಕೆ ಮಾಡಿಕೊಂಡು ನಾವು ರೈತರಿಗೆ ತಲುಪಿಸುವಂತ ಪ್ರಯತ್ನವನ್ನ ಸಹೋದಯ ಒಕ್ಕೂಟ ಮಾಡುತ್ತೆ. ಹಾಗೇನೆ ಉತ್ಪನ್ನಗಳ ಮಾರಾಟ ಮತ್ತು ಮಾರುಕಟ್ಟೆ, ಇದರಲ್ಲಿ ಮಾರಾಟದಲ್ಲಿ ಮಧ್ಯವರ್ತಿಗಳನ್ನ ನಾವು ಆದಷ್ಟು ಮಧ್ಯವರ್ತಿಗಳನ್ನ ರೈತರಿಂದ ತಪ್ಪಿಸಿ ರೈತರಿಂದ ನೇರವಾಗಿ FPOಗಳ ಮೂಲಕ ಖರೀದಿಸಿ ಅದನ್ನ ಖರೀದಿದಾಗ ಯಾರಿರ್ತಾರೋ ಅವರಿಗೆ ತಲುಪಿಸುವಂತ ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಇದ್ದೇವೆ. ಹಾಗೇನೆ ನಮ್ಮಲ್ಲಿ ಬೆಳೆದಂತ ಬೆಳೆಗಳ ಮೌಲ್ಯವರ್ಧನೆಯನ್ನ ಬಹಳಷ್ಟು ರೈತರುಗಳು ಈಗ ಮಾಡ್ತಾ ಇದ್ದಾರೆ. ಹಾಗೇನೆ FPOಗಳು ಅದರ ವಿಚಾರವಾಗಿ ಕೆಲಸ ನಡೆಸ್ತಾ ಇದೆ. ಬೆಳೆದ ಬೆಳೆಗಳ ಮೌಲ್ಯವರ್ಧನೆ ಮತ್ತು ಸಂಸ್ಕೃತ ಆಹಾರ ಪದಾರ್ಥಗಳನ್ನ ಒಂದು ಪ್ಯಾಕಿಂಗ್ ಮತ್ತೆ ಬ್ರಾಂಡಿಂಗ್ ಮಾಡುವಂತ ಉದ್ದೇಶ ಸಹೋದಯ FPO ಕೊಟ್ಟದ್ದು. ಹಾಗೆ ಬ್ರಾಂಡಿಂಗ್ ಮಾಡಿರುವಂತ ಎಲ್ಲ ಪದಾರ್ಥಗಳನ್ನ ಆಹಾರ ಪದಾರ್ಥಗಳನ್ನ ನಮ್ಮ ಸಹೋದಯ ಶಿವಮೊಗ್ಗ ಜಿಲ್ಲೆಯ ಒಕ್ಕೂಟದಿಂದ ನಾವು ನೇರವಾಗಿ ಮಾರುಕಟ್ಟೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸಾವಯವ ಹಾಗೂ ಜೈವಿಕ ಗೊಬ್ಬರಗಳ ಉತ್ಪಾದನೆ ಈಗಾಗಲೇ ಒಂದಿಷ್ಟು ಜಿಲ್ಲೆಯಲ್ಲಿ ಒಂದಿಷ್ಟು FPOಗಳು ಈಗಾಗಲೇ, ಉದಾಹರಣೆಗೆ ಹೊಳಲೂರು FPO ಇರ್ಬೋದು, ಅವರು ಸಾವಯವ ಗೊಬ್ಬರವನ್ನ ಹಾಗೂ ಜೈವಿಕ ಗೊಬ್ಬರವನ್ನ ಉತ್ಪಾದಿಸಿ ರೈತರುಗಳಿಗೆ ಕೊಡುವಂತ ಕೆಲಸ ಮಾಡ್ತಾ ಇದೆ. ಇದನ್ನ ನಾನು ಒಕ್ಕೂಟದ ಮೂಲಕ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮುಂದಿನ ಹಂತದಲ್ಲಿ ಸಾವಯವ ಗೊಬ್ಬರಗಳನ್ನ ನಾವು ತಯಾರಿಸಿ ಆ ಉತ್ಪನ್ನಗಳನ್ನ ಜಿಲ್ಲೆಯ ಎಲ್ಲಾ ಎಫ್ಪಿಒಗಳಿಗೆ ನಾವು ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಹೊರಟಿದ್ದೀವಿ. ಹಾಗೇನೆ ಸುಸ್ಥಿರ ಕೃಷಿ ಪದ್ಧತಿಗಳು, ನಿಮ್ಗೆಲ್ರಿಗೂ ಗೊತ್ತಿದೆ ನಾವು ಯಾವುದೇ ಒಂದು ಪೂರ್ತಿ ಸಾವಯವದಲ್ಲಿ ಬೆಳೆದೆ ನಾವು ಪ್ರತಿಯೊಂದನ್ನು ನಾವು ಕೆಮಿಕಲ್ ಹಾಕಿ ಬೆಳೆದು ನಾವು ಬಹಳಷ್ಟು ದಿನ ನಾವು ಇದೇ ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸುಸ್ಥಿರ ಕೃಷಿ ಬಗ್ಗೆ ಯೋಚನೆ ಮಾಡಲೇಬೇಕಿದೆ. ಆ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಒಕ್ಕೂಟ ಕೆಲಸ ನಿರ್ವಹಿಸಲಿದೆ. ನಿಯಮಿತ ತರಬೇತಿ ಹಾಗೂ ಕಾರ್ಯಾಗಾರಗಳು ಒಕ್ಕೂಟದ ವತಿಯಿಂದ ಎಫ್ಪಿಒ ಸಿಬ್ಬಂದಿಗಳಿಗೆ, ಎಫ್ಪಿಒದ ಕಾರ್ಯಕಾರಿ ಮಂಡಳಿ ನಿರ್ದೇಶಕರುಗಳಿಗೆ, ಸದಸ್ಯ ರೈತರುಗಳಿಗೆ, ಇವರೆಲ್ಲರಿಗೂ ಕೂಡ ನಾವು ಕಾಲಕಾಲಕ್ಕೆ ಬೇಕಾದಂತಹ ತರಬೇತಿಗಳು, ಅಧ್ಯಯನ ಪ್ರವಾಸಗಳು, ರೈತರಿಗೆ ತರಬೇತಿಗಳು, ಇದೆಲ್ಲವನ್ನ ನಾವು ಮುಂದಿನ ದಿನಗಳಲ್ಲಿ ಒಕ್ಕೂಟದ ಮೂಲಕ ಮಾಡಲಿದ್ದೇವೆ. ಇದೆಲ್ಲ ಮಾಡಲಿಕ್ಕೆ ನಮ್ಮ ಒಕ್ಕೂಟಕ್ಕೆ ಕೃಷಿ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳು ಮತ್ತು ಕೃಷಿ ವಿದ್ಯಾಲಯ, ಕೆವಿಕೆಗಳು, ಇವರೆಲ್ಲರ ಸಹಾಯ ಮತ್ತು ಅಗತ್ಯ ನಮ್ಮ ಒಕ್ಕೂಟಕ್ಕಿದೆ. ಒಕ್ಕೂಟದ ವತಿಯಿಂದ ನಾವು ಈಗಾಗಲೇ ಈ ಒಕ್ಕೂಟವನ್ನು ರಚಿಸಲು ಕೃಷಿ ಇಲಾಖೆ ನಮಗೆ ನಿರ್ದೇಶನ ನೀಡಿತ್ತು. ಹಾಗೆ ಚೈತನ್ಯ ಸಂಸ್ಥೆ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಈ ಒಕ್ಕೂಟವನ್ನ ರಚನೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳು, ತೋಟಗಾರಿಕೆ ಇಲಾಖೆ ಇರ್ಬೋದು, ಪಶುಸಂಗೋಪನೆ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಹೀಗೆ ಪ್ರತಿಯೊಂದು ಇಲಾಖೆಗಳ ಜೊತೆ ಸಮನ್ವಯ ಸಾಧಿಸಿ ಹಾಗೇನೆ ನಮ್ಮ ಜಿಲ್ಲೆಯಲ್ಲೇ ತೋಟಗಾರಿಕೆ ಮತ್ತು ಕೃಷಿ ಎರಡೂ ಇರುವಂತಹ ಒಂದು ವಿಶ್ವವಿದ್ಯಾಲಯ ಇದೆ. ಅಲ್ಲಿಯ ಹಾಗೂ ಕೆವಿಕೆ ವಿಜ್ಞಾನಿಗಳ ನಾವು ಸಹಾಯದೊಂದಿಗೆ ಅವರ ನೆರವಿನೊಂದಿಗೆ ಇಲ್ಲಿ ಸಿಗುವಂತ ಏನೇನು ತರಬೇತಿಗಳಿದೆ ಅಥವಾ ಕಾರ್ಯಾಗಾರಗಳಿದೆಯೋ, ಯಾವುದೇ ಮಾಹಿತಿಗಳಿದೆಯೋ ಅದೆಲ್ಲವನ್ನ ನಮ್ಮ ಎಲ್ಲಾ ಎಫ್ಪಿಒದ ಸದಸ್ಯ ರೈತರುಗಳಿಗೆ ತಿಳಿಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ರಾಜ್ಯ ಹಾಗೂ ಅಂತಾರಾಜ್ಯ ಎಫ್ಪಿಒ ಒಕ್ಕೂಟಗಳೊಂದಿಗೆ ಸಂವಹನ. ಬದೈ ಸರ್ ಅವರು ಈಗಾಗಲೇ ತಿಳಿಸಿದಂತೆ ನಮ್ಮ ರಾಜ್ಯದಲ್ಲಿ ಈ ಎಫ್ಪಿಒಗಳ ಒಕ್ಕೂಟವನ್ನ ಕಂಪನಿ ಕಾಯ್ದೆ ಅಡಿಯಲ್ಲಿ ನೋಂದಣಿ ಮಾಡಿದ್ದು ಇದು ಮೊಟ್ಟ ಮೊದಲನೇ ಪ್ರಯತ್ನ. ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿ ಪ್ರಯತ್ನಗಳು ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ಈ ಪ್ರಯತ್ನ ಯಶಸ್ವಿಯಾಗಿ ನಡೀತಾ ಇದೆ. ಇದೆಲ್ಲವನ್ನ ನಾವು ಈ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತ ಈ ಎಫ್ಪಿಒ ಒಕ್ಕೂಟಗಳೊಂದಿಗೆ ನಾವು ಸಂವಹನ ನಡೆಸಿ ಅವ್ರ ಜೊತೆ ಕೂಡ ನಾವು ಮಾರುಕಟ್ಟೆ ಅಭಿವೃದ್ಧಿಯನ್ನ ಮಾಡೋದಕ್ಕೆ ನಾವು ಈಗ ಟ್ರೈ ಮಾಡ್ತಾ ಇದ್ದೇವೆ. ಹಾಗೇನೆ ಜ್ಞಾನ ವಿನಿಮಯ ಅಂದ್ರೆ ಒಕ್ಕೂಟಗಳ ಮಧ್ಯದಲ್ಲಿ ನಾವು ನಾಲೆಜ್ ಟ್ರಾನ್ಸ್ಫರ್ ಅಂತ ಏನ್ ಹೇಳ್ತೀವಿ ಜ್ಞಾನ ವಿನಿಮಯ, ಇದಕ್ಕೂ ಕೂಡ ನಾವು ಭದ್ರಾಗಿ ಈಗಾಗಲೇ ನಾವು ಬೇರೆ ಬೇರೆ ಈ ತರದ ಒಕ್ಕೂಟದವರೊಂದಿಗೆ ನಾವು ಮಾತುಕತೆ ನಡೆಸ್ತಾ ಇದ್ದೇವೆ. ಅವರ ಜೊತೆ ಮಾಹಿತಿ ಹಂಚಿಕೆ ಮತ್ತು ಮಾಹಿತಿ ವಿನಿಮಯನ್ನ ನಾವು ಮಾಡೋದಕ್ಕೆ ರೆಡಿ ಇದ್ದೇವೆ. ಆಮೇಲೆ ಉತ್ಪನ್ನಗಳ ರಫ್ತು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಈ ಒಂದು ವಿಚಾರವನ್ನು ಕೂಡ ನಾವು ಇಟ್ಕೊಂಡು ನಮ್ಮ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಬೆಳೆದ ಬೆಳೆಗಳು ಅಥವಾ ನಾವು ಏನು ಮೌಲ್ಯವರ್ಧಿತ ಪದಾರ್ಥಗಳು ಬರೀ ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಳೆಯುವಂತ ಕೆಲವೊಂದು ಪದಾರ್ಥಗಳು ನಮ್ಮಲ್ಲಿ ಇದೆ. ಅಂದ್ರೆ ನಮ್ಮಲ್ಲಿ ಬೆಳೆಯ ಆ ರುಚಿ, ಆ ಪದಾರ್ಥವನ್ನು ಹಾಕಿ ನಾವು ಮಾಡಿದ ಅಡುಗೆಗೆ ಸಿಗುವಂತ ರುಚಿ ಬೇರೆ ಕಡೆ ಎಲ್ಲೇ ಬೆಳೆದ್ರೂ ಸಿಗೋಲ್ಲ. ಆ ರೀತಿಯ ಪದಾರ್ಥಗಳು ನಮ್ಮ ರಾಜ್ಯದ ನಮ್ಮ ದೇಶದಲ್ಲ ಎಲ್ಲಾ ಕಡೆ ಇದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಪದಾರ್ಥಗಳು ಬಹಳ ಯುನಿಕ್ ಆಗಿದೆ. ಉದಾಹರಣೆಗೆ ಜೀರಿಗೆ ಮಾವಿನ ಮಿಡಿ ಇರ್ಬೋದು ಅಥವಾ ನಮ್ಮ ಈ ಜಿಲ್ಲೆಯಲ್ಲಿ ಬೆಳೀತಾ ಇರುವಂತ ಬೇರೆ ಬೇರೆ ಮಸಾಲೆ ಪದಾರ್ಥಗಳಿರ್ಬೋದು, ಇದರಲ್ಲಿ ಸಿಗುವಂತ ಒಂದು ಏನ್ ರುಚಿ ಇದೆ ಬೇರೆ ಕಡೆ ಸಿಗ್ತಾ ಇಲ್ಲ. ಇದನ್ನ ನಾವು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸುವಂತ ಪ್ರಯತ್ನಕ್ಕಾಗಿ ನಾವು ಈಗಾಗಲೇ ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ನಾವು ಈಗ ಇಟ್ಟಿದ್ದು ಮೊದಲನೇ ಹೆಜ್ಜೆ, ಈ ಹೆಜ್ಜೆಯನ್ನ ನಾವು ಮುಂದೆ ಬಲಪಡಿಸ್ಕೊಂಡು ಹೋಗೋದಕ್ಕೆ ನಮಗೆ ಚೈತನ್ಯ ಸಂಸ್ಥೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ನಾವು ಅವ್ರ ಜೊತೆ ನಾವು ಬರೀ ಎಫ್ಪಿಒಗಳು ಮಾತ್ರ ಅಲ್ಲ, ನಾವು ನೀವೆಲ್ಲರೂ ರೈತರು ಎಲ್ಲರೂ ಇದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಾವು ಇದನ್ನ ಒಂದು ಉತ್ತಮ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನೀವೆಲ್ಲ ನಮ್ಮ ಜೊತೆಗಿರಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ಧನ್ಯವಾದ. ರಾಮಕೃಷ್ಣ ಅವರು ಹೇಳಿದಂತೆ ಇನ್ನು ಮುಂದುವರೆದ ಭಾಗವಾಗಿ ಉದಾಹರಣೆ ಅವರು ಹೇಳಿದ್ರು ಒಕ್ಕೂಟ ರಚನೆ ಯಾವ ರೀತಿ ಕೆಲಸ ಮಾಡ್ಬೋದು. ಈಗ ನಾವು ಕಳೆದ ವರ್ಷದ ವಹಿವಾಟು ನೋಡಿದೀವಿ, ಒಂದು ಇಂಡಿವಿಜುವಲ್ ಎಫ್ಪಿಒಸ್ ಬಾರ್ಗೇನ್ ಮಾಡಿ ಕನೆಕ್ಟ್ ಮಾಡಿ ಒಂದು 12 ಕೋಟಿ ವರ್ಷ ಗೊಬ್ಬರ ಖರೀದಿ ಮಾಡೋಕ್ಕಾಗಿದೆ. ನಮ್ಮ ಒಕ್ಕೂಟ ವ್ಯವಸ್ಥೆ ಬಂದ್ರೆ, ನಾವೆಲ್ಲರೂ ಒಟ್ಟಾಗಿ 49 ಎಫ್ಪಿಒಸ್ ಒಟ್ಟಾಗಿ ಬಂದ್ರೆ, ನಮ್ಮ 30,000 ಜನ ರೈತರಿಗೆ ಒಬ್ಬೊಬ್ಬ ರೈತರಿಂದ 2 ಎಕರೆ 3 ಎಕರೆ ಅಂತ ಹೇಳಿದ್ರೆ 1,000 ಎಕರೆ ಜಮೀನ ಆಯ್ತು. ಈ ಜಮೀನಲ್ಲಿ ಕೃಷಿ ಮಾಡಲಿಕ್ಕೆ ಬೇಕಾದಂತ ಪರಿಕರಗಳು, ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಔಷಧಿ ಇರ್ಬೋದು, ಡ್ರಿಪ್ ಪೈಪ್ ಇರ್ಬೋದು, ಯಾವುದೇ ತರಹದ ಅದಕ್ಕೆ ಪರಿಕರಗಳು, ಟಾರ್ಪಾಲ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಒಟ್ಟಿಗೆ ಬಾರ್ಗೇನ್ ಮಾಡಬೇಕು. ಎಫ್ಪಿ ಉದ್ದೇಶ ಏನಂತ ಹೇಳಿದ್ರೆ ಮಧ್ಯವರ್ತಿಗಳ ಮಧ್ಯೆ ಬರಬಾರ್ದು. ಈಗ ಟಾರ್ಪಾಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಗುಜರಾತ್ ಅಲ್ಲಿ ಎಲ್ಲೋ ಇದೆ, ದಾವಣಗೆರೆ ಎಲ್ಲೋ ಇದೆ, ಹುಬ್ಳಿಯಲ್ಲಿ ಎಲ್ಲೋ ಇದೆ. ನಮ್ಮ 30,000 ಜನಕ್ಕೆ ರೈತರಿಗೆ ಬೇಕಾದಂತ ಅರ್ಥಗಳನ್ನ ಒಟ್ಟಿಗೆ ಖರೀದಿ ಮಾಡಿದ್ರೆ, 30,000 ಜನಕ್ಕೆ ಬೇಕಾದಂತ ಬೀಜಗಳನ್ನ ಒಟ್ಟಿಗೆ ಖರೀದಿ ಮಾಡಿದ್ರೆ, 8 ಜನಕ್ಕೆ ಬೇಕಾದಂತ ರೈತರುಗಳಿಗೆ ಬೇಕಾದಂತ ಪೈಪ್ಗಳನ್ನ ಒಟ್ಟಿಗೆ ಖರೀದಿ ಮಾಡಿದ್ರೆ, ನಮಗೆ ನೇರವಾಗಿ ಖರೀದಿಯಿಂದ ಸಾಕಷ್ಟು ನಮಗೆ ಕಡಿಮೆ ಬೆಲೆಗೆ ಪದಾರ್ಥಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ, ಗುಣಮಟ್ಟದ ಪದಾರ್ಥಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಒಕ್ಕೂಟದಲ್ಲಿ ಮಾಡಬೇಕಾಗಿರೋ ಕೆಲಸ. ಈಗ ಒಕ್ಕೂಟ ರಿಜಿಸ್ಟರ್ ಆಗಿದೆ, ಈಗ ಈ ತಿಂಗಳಲ್ಲೇ ನಾವು ಒಂದು ಸಭೆಯನ್ನ ಕರಿತೀವಿ. ಮೊದಲನೇದಾಗಿ ಏನು ಆಯ್ಕೆ ಆಗಿದ್ದಾರೆ, ನಾವೆಲ್ಲ ಸೇರಿ ಯಾವ ಮಾನದಂಡದಲ್ಲಿ ಅದಕ್ಕೆ ಬೇಕಾದಂತ ನಿರ್ದೇಶಕರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಸೇರಿ ಒಂದು ಮೊದಲನೇ ಸಭೆಯನ್ನ ಮಾಡ್ತೇವೆ. ಅದಕ್ಕೆ ನಾವೀಗ ಮುಖ್ಯವಾಗಿ ನಮ್ಮ ಜೊತೆ ಬರಬೇಕಾಗಿರೋದು ಜಿಲ್ಲಾ ಕೃಷಿ ಇಲಾಖೆ. ಕೃಷಿ ಇಲಾಖೆ ಜೆಡಿಒ ಜೊತೆ ಯಾರು ಚರ್ಚೆ ಮಾಡಿದ್ದಾರೆ, ಅದನ್ನ ಸಿಇಒ ಜೊತೆ ನಾವು ಡಿಸಿ ಜೊತೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮೀಟಿಂಗ್ ಮಾಡಿ ಆ ಜಿಲ್ಲಾ ಒಕ್ಕೂಟವನ್ನ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ವಿಶ್ವವಿದ್ಯಾಲಯದ ಒಂದು ಅವರದು ಕೂಡ ಒಂದು ಸಹಕಾರ, ಅವರದು ಒಂದು ಅವ್ರ ಜೊತೆ ಒಂದು ಚರ್ಚೆ ಮಾಡಿ ಅವ್ರ ಜೊತೆ ಸೇರಿ ನಾವು ಅದನ್ನ ಒಂದು ಒಕ್ಕೂಟವನ್ನ ಉದ್ಘಾಟನೆ ಮಾಡೋಣ. ಮತ್ತೆ ಈ ವರ್ಷದಲ್ಲಿ ಸಾಧ್ಯ, ಇನ್ನೊಂದು ತಿಂಗಳು ನಮಗೆ ಟೈಮ್ ಇದೆ ಸೀಸನ್ ಸ್ಟಾರ್ಟ್ ಆಗಲಿಕ್ಕೆ. ಇನ್ನೊಂದು ತಿಂಗಳೊಳಗಡೆ ನಾವು ಪರಿಕರಗಳನ್ನು ಒಟ್ಟಾಗಿ ಕಳಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮೊದಲನೇ ಸಾಧ್ಯತೆ, ಮೊದಲನೇದು ನಾವು ಸ್ಟಾರ್ಟ್ ಮಾಡೋದು ಬೀಜ. ನಾವು 30,000 ಜನ ರೈತರಿಗೆ ಒಟ್ಟಿಗೆ ಬೀಜ ಖರೀದಿ ಮಾಡಿ ನಾವೆಲ್ಲ ಅಡ್ವೊಕೇಸಿ ಲಾಬಿಯನ್ನ ಮಾಡ್ಲಿಕ್ಕೆ ಆಗತ್ತ ಕಂಪನಿಗಳ ಜೊತೆ ಅನ್ನೋದನ್ನ ನಮ್ಮ ಒಕ್ಕೂಟ ನಿರ್ಧಾರ ಮಾಡಿಕೊಂಡು ಮುಂದಕ್ಕೆ ತಗೊಂಡೋಗುವಂಥದ್ದು. ನಾವು ಇಷ್ಟೆಲ್ಲ ಕೆಲಸ ಒಕ್ಕೂಟದ ಬಗ್ಗೆ ಇದಷ್ಟೆಲ್ಲ ಮಾತಾಡಿದ್ದೇವೆ. ಸಾಕಷ್ಟು ರೈತ ಉತ್ಪಾದಕರ ಕಂಪನಿಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಹೇಳಿದಂಗೆ ನಮ್ಮ ಜಿಲ್ಲೆಯ ಸಾಂಬಾರ ಪದಾರ್ಥಗಳು ತುಂಬಾ ಮಹತ್ವ ಇದೆ. ನಾವ್ ಯಾರು ಕೂಡ ಎಕ್ಸ್ಪೋರ್ಟ್ ಮಾಡಕ್ಕೆ ರೀಚ್ ಮಾಡಕ್ಕೆ ಆಗ್ತಾ ಇಲ್ಲ, ಎಲ್ಲರೂ ಬೇರೆ ಬೇರೆ ಯಾರೋ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅದನ್ನ ನಾವು ಎಕ್ಸ್ಪೋರ್ಟ್ ತಗೊಂಡು ಹೋಗ್ಬೇಕು. ನಮ್ಮ ಜಿಲ್ಲೆಯ ಸಾಂಬಾರ ಪದಾರ್ಥಗಳನ್ನ ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ನಾವು ಹೋಗ್ಬೇಕಂತ. ನಮ್ಮ ಜಿಲ್ಲೆಯಲ್ಲಿ ನಿಪ್ಪನಬೆಡ್ಡೆ ಎಫ್ಪಿಒ ಒಳ್ಳೆ ಜೋನಿ ಬೆಲ್ಲವನ್ನ ತಯಾರು ಮಾಡುತ್ತೆ, ದೊಡ್ಡಮತ್ತೆ ಎಫ್ಪಿಒ ಒಳ್ಳೆ ಅರ್ಶನವನ್ನ ತಯಾರು ಮಾಡುತ್ತೆ, ನಮ್ಮ ಇನ್ನೊಂದು ಸಾಗರ ಎಫ್ಪಿಒ ಒಳ್ಳೆ ಜೇನುತುಪ್ಪವನ್ನು ತಯಾರು ಮಾಡುತ್ತೆ, ದಾಸರಿಂದ ಅಡಕೆ ಪೌಡರ್ ತಯಾರು ಮಾಡ್ತಾ ಇದೆ. ಈಗ ನಮ್ಮ ಉಳಿತಡೆ ರೈತ ಉತ್ಪಾದ ಕಂಪನಿ ಅಲ್ಲಿ ಭತ್ತ ಬೆಳೀತಾರೆ, ಅವ್ರೀಗ ಅಕ್ಕಿಯನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡಲಿಕ್ಕೆ ನಿರ್ಧಾರ ಮಾಡ್ತಿದ್ದಾರೆ. ಈ ರೀತಿ ನಾವು ಏನು ಪದಾರ್ಥಗಳು ತಯಾರಾಗುತ್ತೆ, ಈ ಗುಣಮಟ್ಟದ ಪದಾರ್ಥಗಳನ್ನು ಕಲೆಕ್ಟ್ ಮಾಡಿ ಅದನ್ನು ನಾವು ರಫ್ತು ಮಾಡಲಿಕ್ಕೆ ಕೂಡ ಏನಾಗುತ್ತೆ, ಅದನ್ನು ಮತ್ತೆ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ನಾವು ತಲುಪಿಸ್ಲಿಕ್ಕೆ ಏನಾಗುತ್ತೆ, ಮತ್ತೆ ಬೇರೆ ಜಿಲ್ಲೆಗಳಿಂದ ನಾವು ಬೇರೆ ಜಿಲ್ಲೆಗಳು ಕೂಡ ಎಫ್ಪಿಒ ಕನೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ನಾವು ಒಂದು ಸೇಲ್ಸ್ ಸಂಬಂಧಪಟ್ಟಂಗೆ ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬೇಳೆ ಅತಿ ಹೆಚ್ಚಾಗಿ ಬೆಳೀತಾರೆ, ಕೋಲಾರದಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೀತಾರೆ, ಬೇರೆ ಉತ್ತರ ಕನ್ನಡದಲ್ಲಿ ಬೇರೆ ಇನ್ನೊಂದು ಐಟಮ್ ಅನ್ನು ಬೆಳೀತಾರೆ, ಅವ್ರನ್ನು ಕೂಡ ನಮ್ಮ ತುಮಕೂರಲ್ಲಿ ಒಳ್ಳೆ ಮಿಲೆಟ್ಸ್ ಅನ್ನು ಬೆಳೀತಾರೆ, ಅವ್ರ ಜೊತೆ ಕನೆಕ್ಟ್ ಮಾಡಿ ಬೇಕಾದ ಪದಾರ್ಥಗಳನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಕೂಡ ನಮ್ಮ ರೈತ ಉತ್ಪಾದ ಕಂಪನಿಗಳು ಕೂಡ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಒಕ್ಕೂಟವನ್ನು ನಾವು ಹೇಳಿದಂಗೆ ಒಬ್ಬ ರೈತ ಸೇರಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಒಂದು ಕಾಂಪಿಟೇಷನ್ ಅಲ್ಲಿ, ಈಗಿನ ಇರ್ತಕ್ಕಂಥ ಒಂದು ಚಾಲೆಂಜಸ್ ಅಲ್ಲಿ ಅದಕ್ಕೆ ಒಕ್ಕೂಟ ರಚನೆ ಆಯಿತು. ಆ ಒಕ್ಕೂಟದಲ್ಲಿ ಒಂದು ಸ್ವಲ್ಪ ನಾವು ಚಾಲೆಂಜಸ್ ಅನ್ನು ಫೇಸ್ ಮಾಡಿದ್ವಿ. ಆ ಚಾಲೆಂಜಸ್ ಅನ್ನು ಓವರ್ಕಮ್ ಮಾಡಲಿಕ್ಕೆ ಎಫ್ಪಿಒ ರಚನೆ ಮಾಡಿದ್ವಿ. ಎಫ್ಪಿಒ ಚಾಲೆಂಜಸ್ ಅನ್ನು ಓವರ್ಕಮ್ ಮಾಡಲಿಕ್ಕೆ ಈಗ ನಾವು ಒಕ್ಕೂಟ ವ್ಯವಸ್ಥೆಯನ್ನು ತಂದಿದ್ವಿ. ಆ ಒಕ್ಕೂಟದ ವ್ಯವಸ್ಥೆ ಮುಖಾಂತರ ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಲಾಭವನ್ನು ಗಳಿಸಲಿಕ್ಕೆ ಪ್ರಾರಂಭ ಮಾಡಿ ಒಳ್ಳೆ ಉತ್ಪಾದನೆಯನ್ನು ಮಾಡೋಣ, ಗುಣಮಟ್ಟದ ಉತ್ಪಾದನೆಗಳನ್ನು ಮಾಡಿ ಗ್ರಾಹಕರಿಗೆ ತಲುಪುವಂತಹ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡಬಹುದು ಅಂತ ಹೇಳ್ತಾ ಮುಂದಿನ ಒಂದು ಭಾಗ ನಾವು ಏನು ನಮ್ಮ ಜಿಲ್ಲೆಯಲ್ಲಿ 49 ರೈತ ಉತ್ಪಾದಕರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುವಂತ ಒಂದು 5 ರೈತ ಉತ್ಪಾದಕರ ಕಂಪನಿಗಳನ್ನು ಗುರುತಿಸಿ ಅವರಿಗೆ ಒಂದು ಗೌರವವನ್ನ ಒಂದು ಅಭಿನಂದನೆಯನ್ನ ಸಲ್ಲಿಸುವಂತ ಕೆಲಸವನ್ನ ನಾವು ಇವತ್ತು ಕಳೆದ ವರ್ಷನೂ ಮಾಡಿದ್ದೇವೆ. ಕಳೆದ ವರ್ಷ ಇರುವಕ್ಕಿ ಯೂನಿವರ್ಸಿಟಿಯಲ್ಲಿ ನಾವು ಯಾವ ಅತಿ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ರೈತ ಉತ್ಪಾದ ಕಂಪನಿಗಳನ್ನು ಕರೆಸಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ವಿ. ಇವಾಗ ಕೂಡ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ, ಶಿವಮೊಗ್ಗ ಒಂದು ಕಾಲೇಜ್ ಈ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಒಂದು ರಜತ ಮಹೋತ್ಸವದ ಅಂಗವಾಗಿ ನಾವೇನು ಕೆವಿಗೆ 25 ವರ್ಷ ಸಂಭ್ರಮ ಒಂದು ಆಚರಣೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಕೆಲಸ ಮಾಡುವಂತ ಒಂದು 5 ಕ್ಯಾಟಗರಿಗಳನ್ನು ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ನಾವು ಒಂದು ಒಂದು ಅವರನ್ನ ಗುರುತಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಡೈರೆಕ್ಟರ್ ಎಕ್ಸ್ಟೆನ್ಷನ್ ಅಂತ ಡಾಕ್ಟರ್ ಗಿರಿಜೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ಎಫ್ಪಿ ಒಳಗಿನ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಗಿರಿಜೇಶ್ ಸರ್ಗೆ ನನಗೆ ರಿಕ್ವೆಸ್ಟ್ ಮಾಡ್ತೇನೆ. ವಿ ಸಿ ಅವರು ಕೂಡ ಈ ಮಧ್ಯೆ ಜಾಯಿನ್ ಆಗ್ಬೋದು. ನಾವು ಯಾವ್ಯಾವ ಕೆಟಗರಿಯಲ್ಲಿ ರೈತ ಉತ್ಪಾದಕರ ಕಂಪನಿಗಳನ್ನು ನಾವು ಕೆಟಗರೈಸ್ ಮಾಡಿದ್ವಿ, ನಮಗೆ ಸಿಕ್ಕಂತ ಡಾಟಾ ಮುಖಾಂತರ ನಮಗೇನು ಮಾಹಿತಿ, ನೀವು ಕೊಟ್ಟಂತ ಮಾಹಿತಿಯನ್ನು ಇಟ್ಕೊಂಡು ನಾವು ಏನು ಒಂದು 5 ಕೆಟಗರಿ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ದೊಡ್ಡ ಒಂದು ಅಭಿನಂದನೆ. ನೋಡಿ, ನಾವು ಶ್ರೇಷ್ಠ ವ್ಯಾಪಾರ ಮತ್ತು ಮಾರುಕಟ್ಟೆ ಸಂಪರ್ಕ, ನಿಮ್ಗೆಲ್ಲ ಗೊತ್ತಿರೋದಂತದ್ದು, ಅತಿ ಹೆಚ್ಚು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಹಿವಾಟು ನಡೆಸಿ ಅತ್ಯುತ್ತಮವಾಗಿ ಕೆಲಸ ಮಾಡತಕ್ಕಂಥದ್ದು ಉಡುತ್ತಳಿ ರೈತ ಉತ್ಪಾದಕರ ಕಂಪನಿ. ಅವರಿಗೆ ಈ ಕೆಟಗರಿಯಲ್ಲಿ ಒಂದು ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ರೈತ ಉತ್ಪಾದಕ ಕಂಪನಿಗಳ ರಚನೆ, ಒಕ್ಕೂಟಗಳ ಮಹತ್ವ ಮತ್ತು ಭವಿಷ್ಯದ ನಿರೀಕ್ಷೆಗಳ ಬಗ್ಗೆ ಸುವಿವರವಾಗಿ ತಿಳಿಸಿದ ಶ್ರೀ ಭದ್ರೇಶ್ ಬಿಟಿ ಮತ್ತು ತಂಡದವರಿಗೆ ಧನ್ಯವಾದಗಳು. ಇದರ ಬಗ್ಗೆ ರೈತರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗಳಿದ್ರೆ ಕೇಳಬಹುದು. ಭದ್ರೇಶ್ ಸರ್, ರೈತ ಉತ್ಪಾದಕರ ಕಂಪನಿಗಳು ಅಂತೇಳಿ ಬಂದಿದ್ದು ಹೊಸ ಕಾನ್ಸೆಪ್ಟ್. ಅದು ಇತ್ತೀಚೆಗೆ ಈ ಬಂದಂತ ಸಂದರ್ಭದಲ್ಲಿ ಇದು ರೈತರಿಗೆ, ಫಾರ್ ಎಕ್ಸಾಂಪಲ್, ನೀವು ಒಂದು 1,000 ಜನ ರೈತರು ಒಗ್ಗೂಡಿ ಒಂದು ರೈತ ಉತ್ಪಾದಕರಿಗೆ ರಚನೆ ಮಾಡ್ತಾರೆ. 1,000 ಜನರಿಗೆ 1,000 ರೂಪಾಯಿ ಸೇರ್ ಬಂಡವಾಳ ಹಾಕೊಂಡು ರೈತ ಕಂಪನಿಯಲ್ಲಿ ಕಟ್ತಾರೆ. ಒಂದು 1,000 ಜನ ರೈತರು ಸೇರಿದ್ರೆ 10,00,000 ಬಂಡವಾಳ, 10,00,000 ಬಂಡವಾಳದಲ್ಲಿ ಇಮಿಡಿಯೇಟ್ ಆಗಿ ಅವರು ದೊಡ್ಡ ದೊಡ್ಡ ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಬಂಡವಾಳದ ಕೊರತೆ ಮೊದಲನೇ ಸಾರಿ, ಅದಕ್ಕೆ ಈಗ ಅವ್ರು 10,00,000 ಸರ್ಕಾರದ ಒಂದು ಸ್ವಲ್ಪ ಸಹಾಯ ಇದೆ. 19,00,000 ಸೇರಿ 10,00,000 ಕೊಡುತ್ತೆ. 20,00,000 ಒಂದು 1,000 ಜನ ಸರ್ವಿಸ್ ಮಾಡಲಿಕ್ಕೆ 2 ದೊಡ್ಡ ಸಂಸ್ಥೆಗೆ ಹಣ ಸಾಕಾಗಿ, ಮತ್ತೆ ಯಾವುದೋ ಒಂದು ರೈತ ಉತ್ಪಾದಕರಲ್ಲಿ ಬ್ಯಾಂಕ್ ಅವರು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಆ ಕಂಪನಿ ಅದು ಒಂದು ಬ್ಯಾಂಕ್ ಬಗ್ಗೆ ನಂಬಿಕೆ ಬರುವಂತ ವಹಿವಾಟು ನಡೆಸ್ತದೆ. ಅನಂತರ ಅದು ಬ್ಯಾಂಕ್ ಅವರು ಕೂಡ ಸಹಾಯ ಮಾಡಿ ಬರುತ್ತೆ. ಒಂದು ಎಕ್ಕಿಗಳು ಬೇಗ ಬೆಳೆದಿಕ್ಕೆ ಬೇಗ ಬೆಳೆಯ ಬೆಳೆದ ಕಾರಣಗಳು ಬಂಡವಾಳ ಒಂದು ಕೊರತೆ ಇದೆ. ಎಲ್ಲರಿಗೂ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ ಬೇಕು, ಲ್ಯಾಂಡ್ ಬೇಕು, ಮುಖ್ಯವಾಗಿ ಲ್ಯಾಂಡ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಲ್ಯಾಂಡ್ ಖರೀದಿ ಮಾಡಲಿಕ್ಕೆ ಆಗಲ್ಲ, ಚಿಕ್ಕವಂತೆ ಬೆಲೆ ಇದೆ. ಖರೀದಿ ಮಾಡಬೇಕು, ಗೌರ್ಮೆಂಟ್ ಲ್ಯಾಂಡ್ ಅನ್ನು ಫ್ರೀ ಕೊಡ್ತಿಲ್ಲ. ಈಗ ಆಂಧ್ರಪ್ರದೇಶದಲ್ಲಿ ಸರ್ಕಾರ ಪ್ಲಾನ್ ಮಾಡಿದೆ, ಅಲ್ಲಿಗೆ ಸರ್ಕಾರ ಡಿಮಾಂಡ್ ಮಾಡಿದೆ ಯಾವುದೋ ರೈತ ಉತ್ಪಾದಕರಿಗೆ ಮುಂದೆ ಬಂದ್ರೆ ನಾವು ಅವ್ರಿಗೆ ಜಾಗ ಕೊಡ್ತೀವಿ, ಕಡಿಮೆ ಖರ್ಚಲ್ಲಿ ಜಾಗ ಕೊಡ್ತೀವಿ. ಇನ್ನು ಕರ್ನಾಟಕದಲ್ಲಿ ಆಪಾದಿಸಿ ಇನ್ನು ಬಂದಿಲ್ಲ. ಮತ್ತೆ ಜ್ಞಾನ, ಈಗ ನಾವು ರೈತ ಉತ್ಪಾದಕ ಕಂಪನಿಗಳು ಯಾರು ನಡೆಸ್ತಾ ಇರೋದನ್ನು ರೈತ ನಡೆಸ್ತಾ ಇದ್ದಾರೆ, ಅವರಿಗೆ ತಿಳುವಳಿಕೆ ಮಟ್ಟದ ಕೂಡ ಸ್ವಲ್ಪ ಕಡಿಮೆ, ಅದು ತಿಳ್ಕೊಂಡು ತಿಳ್ಕೊಂಡು ಮುಂದೆ ಹೋಗುವಂಥದ್ದು. ಮತ್ತೆ ಇದಕ್ಕೆಲ್ಲದ ಕಾರಣ ಒಂದು ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ರೈತ ಕಂಪನಿಗಳು ಈ ಬೆಳಗ್ಗೆ ಇತ್ತಲ್ಲ 49 37 ರೈತ ಉತ್ಪಾದಕರು ಆಕ್ಟಿವಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಅಂದ್ರೆ ನಾನು ಗಮನಿಸ್ತಿದ್ದೀನಿ, ನಮಗೆ ಪ್ರಚಾರಕ್ಕಿಂತ ಆ ರೀತಿ ಒಕ್ಕೊಂಡೆ ಇಟ್ಟಿದ್ಯಾ, ಇದಕ್ಕೆ ಯಾವ ಎಲ್ಲಿ ಹೋಗ್ತು ಅಂತ ಬೇರೆ ಸರಿಯಾಗಿ ಕೊಡ್ತಾ ಇಲ್ವ ಏನು ಅಂತ ನನಗೆ ಅರ್ಥ ಆಗಿದೆ. ಅದೇ ಅದೇ ವಿಷಯ ಕೊಡ್ತಾ ಇದೆ. ಅದರಿಂದ ಯಾರು ಈಗ ಅವರಿಗೆ ಮಾರ್ಗದರ್ಶನ ಮಾಡುವ ಸಂಸ್ಥೆಗಳು ಯಾರಿದ್ದಾರೆ, ಅವ್ರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ, ಅವರ ಉದ್ದೇಶ ಏನಿದೆ ಅನ್ನೋದು ಕೂಡ ಮುಖ್ಯ ಆಗ. ಈಗ ಅವರಿಗೆ ಸುಮಾರು ನಮ್ಮ ಚೇತನ ಸಂಸ್ಥೆ ಅದನ್ನು ತುಂಬ ಸೀರಿಯಸ್ ತಗೊಂಡು ಹ್ಯಾಂಡ್ ಓವರ್ ಮಾಡ್ಕೊಂಡು ಮುಂದೆ ತಗೊಂಡು ಹೋಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮಂತ ಸಂಸ್ಥೆಗಳು ಇದ್ದಾರೆ, ಅವ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದೊಂದು ಕಾರಣ ಇರ್ಬೋದು, ಅನೇಕ ಕಾರಣ. ಆಮೇಲೆ ಸುಮಾರು ಜಿಲ್ಲೆಯಲ್ಲಿ ಎಲ್ಲ ರಿಸೋರ್ಸ್ ಚೆನ್ನಾಗಿದೆ. ಈಗ ಬೇರೆ ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ರಿಸೋರ್ಸ್ ಕೂಡ ಕಡಿಮೆ ಇದೆ, ಇಂಥದ್ದು ಅನೇಕ ಸಮಸ್ಯೆಗಳಿದೆ. ಬಟ್ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಕ್ಸ್ಪೆಗಳನ್ನು ಆರೋಗ್ಯದಾಯಕವಾಗಿ ಗುಣಮಟ್ಟದ ಸಮಸ್ಯೆಯನ್ನು ಕಟ್ಟಲಿಕ್ಕೆ ಬೇಕಾದ ಪ್ರಯತ್ನ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಬೆಳವಣಿಗೆ ಪ್ರಾರಂಭ ಆಗಿದೆ, ಕಾಟಿಗಳ ತಿಳುವಳಿಕೆ ಮಟ್ಟ ಕೊರತೆಗಳು ಸಾಕಷ್ಟು ಇತ್ತು, ಆ ಜನರಿಂದ ಮೂವತ್ತು ಆಗ್ತಾ ಇದೆ. ಇನ್ನು ಈ 2-3 ವರ್ಷದಲ್ಲಿ ನೀವೇಳಿಗಳ ಮಟ್ಟವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸರ್ಕಾರ ಸಹಾಯ ಸೂತ್ರ ಅರ್ಥ ಆಗುತ್ತೆ. ಇಲ್ಲ ಇಲ್ಲ, ಈಗ ಆಲ್ರೆಡಿ ನಮ್ಮ ಶಿವಮೊಗ್ಗ ಜಿಲ್ಲೆ 49 ಎಕ್ಟಿವರ್ಸಲ್ಲಿ ಒಂದು 5-6 ಸಂಸ್ಥೆಗಳಿಗೆ ಮಾತ್ರ ಈ ಸಹಾಯ ಇದೆ. ಇನ್ನು ಉಳ್ಳೋಕೆ ಯಾವುದೂ ಸಹಾಯ ಇಲ್ಲ. ಅವರೇ ಈಗ ಸುಸ್ಥಿರವಾಗಿ ಮುಂದೆ ನಡೆಸ್ಕೊಂಡು ಹೋಗಿ ಲಾಭ ಮಾಡಿ ಮಾಡುವಂತ ಮತ್ತೆ ಬಂದಿದ್ದಾರೆ. ಉಳಿದ ಜಿಲ್ಲೆಗಳಲ್ಲೂ ಅದೇ ತರ ಈಗ ಸರ್ಕಾರದಿಂದ ಅದು ಸೀರಿಯಸ್ ತಗೊಂಡಿದೆ. ರಾಜ್ಯ ಮಟ್ಟ ಒಕ್ಕೂಟ ಮಾಡಲಿಕ್ಕೆ ಇಲ್ಲ ಇಲ್ಲ ಇಲ್ಲ, ನಾವು ಮಿಟ್ಟನ್ನ ಹತ್ತಲಿಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಬೇರೆ ಜನಗೂ ಅಂದ್ರೆ ನಾವು ಸುಮಾರು ಜಿಲ್ಲೆಗಳಲ್ಲಿ ಮಾದರಿ ಮಾಡಿ ಬೇರೆ ಜನಗಳು ಹೇಳಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡ್ತೇವೆ. ಇಲ್ಲಂದ್ರೆ ಸಾಕಷ್ಟು ಮಾಹಿತಿಯನ್ನ ನಿಮ್ಗೆ ಕೊಟ್ಟಿದ್ದಾರೆ. ಆ ಪ್ರೇರಿತವಾಗಿ ನಮ್ಮ ಉಪಾಧ್ಯಕ್ಷರಂತ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಹಾಗೂ ನಮ್ಮ ಡಿಎಸ್ಡಬ್ಲ್ಯೂ ಆದಂತಹ ಲಕ್ಷ್ಮಣ್ ಸರ್ ಅವರು ಹಾಗೂ ಚೈತನ್ಯ ರೋಡ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷರಾಗಿರುತ್ತ ಪ್ರತಿನಿಧಿಸುವ ನಮಗೆಲ್ಲ ತಿಳಿದಿರುವ ಹಾಗೆ ಇದು ಎಫ್ ಪಿ ಒ ರೈತ ಉತ್ಪಾದಕ ಸಂಘ ಅದರ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಉದ್ದೇಶ ಗೌರ್ಮೆಂಟ್ ಉದ್ದೇಶ ಏನಂದ್ರೆ ಉತ್ಪಾದಕ ವೆಚ್ಚ ಕಮ್ಮಿ ಮಾಡಿ ಆದಾಯ ಜಾಸ್ತಿ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಈ ಒಂದು ಕಾನ್ಸೆಪ್ಟ್ ಬಂತು. ಹೀಗೆ ಎಲ್ಲ ಕಡೆ ಬಹಳ ಪ್ರಚಲವಾಗಿ ಬಹಳ ಮಾಡ್ತಾರೆ. ಅದೇ ಮೊನ್ನೆ ಈಗ ಸೆಂಟ್ರಲ್ ಗೌರ್ಮೆಂಟ್ 10,000 ಎಫ್ ಪಿ ಒ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಹೋಗಿದೆ. ಎಲ್ಲ ಕಡೆಗೂ ಆಗ್ತಾ ಇದೆ. ಕೆ ಪಿ ಮುಂತಲೂ ಮಾಡ್ತಾ ಇದೆ. ಅಂತದಲ್ಲಿ ನಮ್ಮ ಕೆ ಪಿ ಸುಮಾರು ಕೆ ಪಿ ಒಂದು ಮಾಡಿದ್ದಾರೆ, ಒಂದು ಎಫ್ ಪಿ ಒ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮೂಡಿಗೆರೆ ಕೆ ಪಿ ಏನಾದರೂ ಕೂಡ 2 ಎಫ್ ಪಿ ಒ ಮಾಡಿದ್ವಿ. ನಾವು ಮೂಡಿಗೆರೆಯಲ್ಲಿ ಒಂದು ಎಲ್ಲರ್ಕೊಂಡು ಒಂದು ಬಹಳ ಉತ್ತಮವಾಗಿ ನಡೀತಿದೆ. ಆ ಒಂದು ದೃಷ್ಟಿಯಿಂದ ರೈತರು ಒಂದು ಒಕ್ಕೂಡಿ ಒಂದು ಗೂಡಿ ಈ ಒಂದು ಎಫ್ ಪಿ ಒ ಮುಂದೆ ತಗೊಂಡು ಹೋಗುದು ಅವರ ಒಂದು ಜವಾಬ್ದಾರಿ ಬಹಳ ಇದೆ. ಈ ಸದಸ್ಯರು ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ರು ಇವರ ಒಂದು ಜವಾಬ್ದಾರಿ ಬಹಳ ಇದೆ. ಇವರಲ್ಲಿ ಒಂದು ಹೊಂದಾಣಿಕೆಯಿಂದ ತಗೊಳ್ಳೋದಾಗ ಒಳ್ಳೊಳ್ಳೆ ಒಂದು ಎಫ್ ಪಿ ಒ ಅಂತ ತಿಳಿದ ಹಾಗೆ ಕೊಡದಲ್ಲಿ ಜಬರ್ದಸ್ತರಲ್ಲೇ ಕೂತಿದ್ದಾರೆ. ಒಂದು ಅಲ್ಲಿ ಕೂಡ ಒಂದು ಎಫ್ ಪಿ ಒ ಬಹಳ ಚೆನ್ನಾಗಿ ನಡೀತಿದೆ. ಪುತ್ತನೆ ಅಂತ ಎಫ್ ಪಿ ಒ ಸರಿಯಲ್ಲಿ ಒಂದು ಪಿನ್ನು ಒಂದು ಮುಟ್ಟಿನಿಂದಲೂ ಮತ್ತೆ ಅವರು ಆತರ ಎಲ್ಲ ಈ ಒಂದು ನಾನ್ ವೆಜ್ ಕೂಡ ಮಟನ್ ಚಿಕನ್ ಕೂಡ ಅವರು ಪ್ಯಾಕ್ ಮಾಡಿ ಮಾಡ್ತಾ ಇದ್ದಾರೆ. ಆ ಒಂದು ಲೆವೆಲ್ಗೆ ಹೋಗಿದೆ, ಎಕ್ಸ್ಪೋರ್ಟ್ ಮಾಡೋ ಲೆವೆಲ್ಗೆ ಹೋಗಿದೆ. ಅದು ಇದು ಬಹಳ ಉತ್ತಮವಾದ ಒಂದು ಕಾನ್ಸೆಪ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ಬರೀ ನಾವು ಇನ್ಪುಟ್ಸ್ ಮಾಡೋದೇ ಅಲ್ಲ, ಅದರ ಒಂದು ಉದ್ದೇಶ ಮೌಲ್ಯವಾಗ್ತದೆ. ನೆಕ್ಸ್ಟ್ ಮುಂದುವರೆದು ಹೋಗಿ ರೆಕ್ರೂಟ್ಮೆಂಟ್ ಅಂಡ್ ಗ್ರಾಜುಯೇಷನ್ ಅಂತ ಹೇಳಿ ಸೆಕೆಂಡರಿ ಅಗ್ರಿಕಲ್ಚರ್ ಇದಕ್ಕೆ ಬಹಳ ಮಹತ್ವ ಕೊಡಬೇಕು. ರೆಕ್ರೂಟ್ಮೆಂಟ್ ಅಂದ್ರೆ ರೈತ ನೀವು ಬೆಳೆಯಿಂದ ಪರ್ಚೇಸ್ ಮಾಡಿ ಅವರೇ ಒಂದು ಗ್ರಾಜುಯೇಷನ್ ಮಾಡಬೇಕು, ಒಂದು ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಅವರದೇ ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾರುಕಟ್ಟೆ ಮಾಡೋದ್ರಿಂದ ಅದು ಕೂಡ ಒಳ್ಳೆಯ ಒಂದು ಉದ್ದೇಶ. ಈ ಒಂದು ಮಟ್ಟದಲ್ಲಿ ನಾವು ಪ್ರತಿಯೊಬ್ಬರು ಥಿಂಕ್ ಮಾಡಬೇಕು. ಇನ್ನೊಂದು ಪ್ರತ್ಯೇಕ ಬಹಳ ಚೆನ್ನಾಗಿ ಟು ಅವಾಯ್ಡ್ ಬಿಟ್ಟಿದ್ದೇನೆ ಅಂತ ಹೇಳ್ತಿದ್ವಿ. ಯಾವುದೇ ಒಬ್ಬ ಮಧ್ಯವರ್ತಿ ಒಂದು ಪ್ರಾಕ್ಟೀಸ್ ಅಲ್ಲಿ ಎಟಿಆರ್ ಒಂದು ಮಾರ್ಗದಲ್ಲಿ 10% ಜಾಸ್ತಿ ಆಗುತ್ತೆ. ಅವ್ರ ಮಧ್ಯವರ್ತಿಗಳು ಜಾಸ್ತಿ ಆದಷ್ಟು 10% ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಆ ತರ ಅವಾಯ್ಡ್ ಆಗುತ್ತದೆ. ಬಿಟ್ಟಿದ್ದಾರೆ ಅವರ ಡೈರೆಕ್ಟ್ ನೀವು ಯಾವುದೇ ಒಂದು ಕಂಪ್ನಿಯಲ್ಲಿ ಯಾವುದೇ ಒಂದು ಉತ್ಪನ್ನ ಆಗಿರ್ಬೋದು, ಏನೇ ಬೀಜ ಆಗಿರ್ಬೋದು ಮತ್ತೆ ರಸಗೊಬ್ಬರ ಆಗಿರ್ಬೋದು, ನೀವು ಡೈರೆಕ್ಟ್ ಕಂಪ್ನಿಯಿಂದಲೇ ಪರ್ಚೇಸ್ ಮಾಡಬಹುದು. ಕಂಪ್ನಿಯಿಂದ ಪರ್ಚೇಸ್ ಮಾಡಿದಾಗ ನಿಮಗೆ ಅದು ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಅದೇ ರೀತಿ ಅದೇ ಪ್ರೈಸ್ ಮಾರ್ಜಿನ್ ಇಟ್ಟು ನೀವು ಮೆಂಬರ್ಗಳಿಗೆ ಸದಸ್ಯರಿಗೆ ಮಾಡಿದಾಗ ಅವರ ಉತ್ಪಾದನೆ ವೆಚ್ಚ ಆಟೋಮೆಟಿಕ್ಗೆ ಕಮ್ಮಿ ಆಗುತ್ತೆ. ಈ ಒಂದು ದೃಷ್ಟಿಯಿಂದ ನಾನು ತಮ್ಮನ್ನು ಕೇಳ್ಕೊಳ್ಳೋದು ಈ ಒಂದು ಎಫ್ ಪಿ ಒ ರೈತ ಉತ್ಪಾದಕ ಸಂಘಗಳು ಹೆಚ್ಚು ಹೆಚ್ಚು ಬಂದು ರೈತರ ಒಂದು ಉತ್ಪಾದನೆ ವೆಚ್ಚ ಕಮ್ಮಿ ಮಾಡಿ ಅವರ ಆದಾಯ ದ್ವಿಗುಣಗೊಳಿಸಬೇಕು, ಆದಾಯ ಹೆಚ್ಚಿಸಬೇಕು ಅಂತ ಹೇಳ್ತಾ ಈ ಒಂದು ರೈತ ಉತ್ಪಾದಕ ಸಂಘದ ಮಹತ್ವದ ಬಗ್ಗೆ ಬದಲಿಸುವವರು ಬಹಳ ಚೆನ್ನಾಗಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕೇಳಿಕೆ ಪರವಾಗಿ ವಿಶೇಷ ಪರವಾಗಿ ತುಂಬ ಧನ್ಯವಾದಗಳು ಕೂಡ ಅರ್ಪಿಸ್ತಾ ಇದ್ದೆ. ಅದೇ ಈಗ ಮುಂದಿನ ಎಲ್ಲ ರೈತ ಬಂಧುಗಳು ಬಂಧನಗಳು ಈಗ ಯಾವುದೇ ಒಂದು ಕೃಷಿ ವಸ್ತುವಿಗೆ ಅಥವಾ ಬೆಳೆಗೆ ಆದಾಯ ಬೇಕು ಅಂತ ಹೇಳಿದ್ರೆ ಕೊಯ್ಲು ನಂತರ ಅದು ಯಾವ ರೀತಿಯಲ್ಲಿ ಮಾರ್ಪಡ್ತದೆ ಅಂತ ಹೇಳಿ ರೈತರಿಂದ ಡೈರೆಕ್ಟ್ ಆಗಿ ಈಗ ಕನ್ಸೂಮರ್ಗೆ ಹೋದ್ರೆ ಒಂದು ಆದಾಯ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಬೆಲೆ ಬೆಲೆ ಸಿಗ್ತದೆ. ಅದೇ ಆಹಾರ ವಸ್ತು ಬೇರೆ ಬೇರೆ ರೀತಿಯ ವಸ್ತು ಆಗಿ ಮಾರ್ಪಟ್ಟಾಗ ಅದು ಕಂಪನಿ ಲೆವೆಲ್ಗೆ ಹೋಗ್ತದೆ. ಕಂಪನಿ ಲೆವೆಲ್ಗೆ ಹೋದಾಗ ಅದರ ಇನ್ಕಮ್ ಇನ್ವೆಸ್ಟ್ ಜಾಸ್ತಿ ಆಗ್ತದೆ. ಆದ್ರೆ ರೈತರಿಗೆ ಸಿಗುವಂತಹ ಬಹಳ ಕಡಿಮೆ ಇನ್ಕಮ್, ಈ ಇನ್ಕಮ್ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ರೈತರೇ ಈ ಒಂದು ಮೌಲ್ಯವರ್ಧನೆ ಅಥವಾ ಬೇರೆ ಬೇರೆ ಪರಿವರ್ತನೆಯ ವಸ್ತುಗಳನ್ನು ರೈತರು ಸ್ಟಾರ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಹೇಳುವಂತಹದ್ದು ಎಫ್ ಪಿ ಒ ಅಂತ ಇದೆ. ಈ ಎಫ್ ಪಿ ಒ ತಮ್ಮ ಬರಲಿಕ್ಕೆ ಕಾರಣವೇ ಅದು. ಇದನ್ನ ನಮ್ಮ ಕೇಂದ್ರ ಸರ್ಕಾರ ಮರಗಂಡು ಇದನ್ನ ಇವಾಗ ಸ್ಟಾರ್ಟ್ ಮಾಡಿದೆ. ಆದ್ರಿಂದ ನಾನು ಹೇಳಿದ್ದೇನೆ ಅಂತ ಹೇಳಿದರೆ ರೈತರು ಈ ಒಂದು ಯಾವುದೇ ಒಂದು ಬೆಳೆ ಇರಲಿ ಅದರ ಒಂದು ಮೌಲ್ಯವರ್ಧನೆ ಮಾಡಬೇಕು. ಮಾರ್ಕೆಟಲ್ಲಿ ಯಾವ ರೀತಿ ಇವತ್ತು ಬೆಲೆ ಇದೆ ಅದನ್ನ ನೋಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಮಾರ್ಕೆಟಲ್ಲಿ ಇವತ್ತು ಯಾವ್ದು ವಸ್ತುಗೆ ಬೇಡಿಕೆ ಇದೆ ಅಂತ ವಸ್ತುಗಳ ಬಗ್ಗೆ ನಾವು ಮೌಲ್ಯವರ್ಧನೆ ಮಾಡಿ ಅದನ್ನ ಸೇಲ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗ್ತದೆ. ಉದಾಹರಣೆಗೆ ನೋಡಿ, ಗೇರು ಬೀಜ, ಒಂದು ಗೇರು ಬೀಜಕ್ಕೆ ನಮಗೆ 60 ರೂಪಾಯಿ ಸಿಗೋದು ಅಥವಾ 1 ರೂಪಾಯಿ ಸಿಗೋದು, ಅದೇ ನಾವು ಅದನ್ನ ಪ್ರೊಸೆಸ್ ಮಾಡಿ ನಾವು ಮಾಡಿದ್ರೆ ಅದು 3-10 ರೂಪಾಯಿ ಹೋಗ್ತದೆ. ಈಗ ನೋಡಿ ಒಂದು ಬೇರೆ ಮೂರ ಅಥವಾ ಹತ್ತು ರೂಪಾಯಿ ನಾವು ತಿಂದ ಹಾಗೆ ಅದರ ಮೌಲ್ಯ ವರ್ಧನೆ ಆಗ್ತದೆ. ಮತ್ತೆ ಅದರಿಂದ ಶಿಕ್ಷೆ ಸಿಗ್ತದೆ. ಈ ಶಿಕ್ಷೆಯಲ್ಲಿ ನಾವು ಸಿಪ್ಪೆಯಲ್ಲಿ ಬರತಕ್ಕಂತಹ ಒಂದು ಕ್ಯಾಶ್ಯುನಟ್ ಆಯಿಲ್ ಅಂತ ಹೇಳ್ತೀವಿ. ಆ ಕ್ಯಾಶ್ಯುನಟ್ ಆಯಿಲ್ ಇಂದ ಏನೆಲ್ಲ ಸಂಜೆ ಡೈರಿ ಇಂಡಸ್ಟ್ರಿ ಹೋಗ್ತದೆ, ಆ ನಂತರ ಈಗ ಇಂಡಸ್ಟ್ರಿಗೆ ಹೋಗ್ತದೆ, ಟ್ಯಾಲೆಂಟ್ ಇಂಡಸ್ಟ್ರಿಗೆ ಹೋಗ್ತದೆ, ಹೀಗೆಲ್ಲ ನೋಡುವಾಗ ಎಷ್ಟೋ ಇಂಡಸ್ಟ್ರಿಗಳಿಗೆ ಹೋಗ್ತದೆ. ಒಂದು ಗೇರಿ ಬಿಡಿದ ಬರೆ ಅವರ ಹೇಳಿ ಅದು ರೈತರಿಗೆ ಸಿಗುವಂತಹದ್ದು ಮಾತ್ರ ಪ್ರೈಸ್. ಅದರಿಂದ ನಾನು ಹೇಳಿದ್ದೆ ಆ ಇಂಡಸ್ಟ್ರಿಗಳನ್ನ ನಮ್ಮ ಹತ್ತೊಂದಿಗೆ ತೆಗೆದುಕೊಳ್ಬೇಕು. ಆ ಇಂಡಸ್ಟ್ರಿಗಳ ಪ್ರಾಡಕ್ಟ್ ಅನ್ನು ಬೇರೆ ಯೂಸ್ ಮಾಡಬಹುದು, ಅದು ನಮ್ಮ ಇಂಡಿಯಾದಲ್ಲೇ ಆಗ್ಬೇಕು ಅಂತ ಹೇಳುವುದು ನನ್ನ ಒಂದು ಉದ್ದೇಶ. ಆದ್ರಿಂದ ನಾವು ಇವಾಗ ರಾ ಪ್ರೊಡ್ಯೂಸ್ ಏನಿದೆ, ಈ ರಾ ಪ್ರೊಡ್ಯೂಸ್ಗೆ ಬೇಕಾದಂತಹ ರೈತ ಉತ್ಪಾದಕ ಸಂಸ್ಥೆಯನ್ನು ನಾವು ಬದಲು ಮಾಡಬೇಕು. ಆ ನಂತರ ಬೇರೆ ಬೇರೆ ಕಂಪನಿಯ ಲೆವೆಲ್ನಲ್ಲಿ ಕ್ಯಾರಿಂಗ್ ಇಂಡಸ್ಟ್ರಿಗೆ ಹೋಗುದು, ಪಿರಾಲ್ ಇಂಡಸ್ಟ್ರಿಗೆ ಹೋಗುದು, ಟ್ಯಾಬ್ಲೆಟ್ ಇಂಡಸ್ಟ್ರಿಗೆ ಹೋಗುದು, ಇದೆಲ್ಲವನ್ನು ನಾವು ಹತೋಟಿಗೆ ತೆಗೆದುಕೊಳ್ಬೇಕು. ಇದನ್ನು ರೈತರೇ ಮಾಡಬೇಕು. ರೈತರ ಒಂದು ಆರ್ಗನೈಸೇಷನ್ ಆಗಿ ದೊಡ್ಡ ಕಂಪನಿಗಳಲ್ಲಿ ಹೋದಾಗ ಮಾತ್ರ ನಮ್ಮ ದೇಶದ ಜಿಡಿಪಿ ಇನ್ನಷ್ಟು ಜಾಸ್ತಿ ಹೈ ಲೆವೆಲ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ನಮ್ಮ ದೇಶದ ಜಿಡಿಪಿ ರೈತರಲ್ಲೇ ಇರ್ತದೆ, ರೈತರಲ್ಲೇ ಇದು ಸಾಧ್ಯ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮಗೆಲ್ಲೆಲ್ಲರೂ ಮತ್ತು ಈ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ನಮ್ಮ ಐಶಿಯಿಕೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹೀಗಾಗಿ ಈ ತಾಂತ್ರಿಕ ಸಮಾವೇಶ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ ಶ್ರೀ ಭದ್ರೇಶ್ ಬಿಟಿಯರ್ ಅವರಿಗೆ ಒಂದು ನೆನಪಿನ ಕಾರ್ಯಕ್ರಮ ನಾನು ಡಾಕ್ಟರ್ ಗಿರಿಜೇಶ್ ಸರ್ ಡೈರೆಕ್ಟರ್ ಎಕ್ಸ್ಟೆನ್ಷನ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಮತ್ತೆ ತಾವು ಸರ್ ಅಧ್ಯಕ್ಷರು ಸರ್ ಉಪಾಧ್ಯಕ್ಷರು ಏನಿದ್ದೀರಿ ತಾವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಮ್ಮ ಅತಿ ಯಶಸ್ವಿಯಾಗಿ ಕೆಲಸ ಮಾಡಿದಂತ ರೈತ ಉತ್ಪಾದಕ ಕಂಪನಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ತಾವು ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಮೊದಲನೇದಾಗಿ ಮೊದಲನೇ ಕೆಟಗರಿ ನಾವು ಯಾವಾಗ ಹೇಳಿದಾಗ ಶ್ರೇಷ್ಠ ವ್ಯಾಪಾರ ಮತ್ತು ಮಾರುಕಟ್ಟೆ ಸಂಪರ್ಕ ಇದರ ಒಂದು ಕೆಟಗರಿಯಲ್ಲಿ ನಾವು ಮಾಡಿದ್ವಿ. ಅದರಲ್ಲಿ ಉಡುಪಿನ ರೈತ ಉತ್ಪಾದಕರ ಕಂಪನಿಯನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಯಾಕೆ ಅದಕ್ಕೆ ಆ ಕಂಪನಿಗೆ ಒಂದು ಗೌರವವನ್ನ ಸಲ್ಲಿಸ್ತಿದ್ದೀವಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಇದರಲ್ಲಿ ಅವರು ಅತಿ ಹೆಚ್ಚು ವಹಿವಾಟು, ಅವರು ಅನುಭವರು ಕೂಡ ಒಂದು ನಿಮಿಷ ಮಾತಾಡ್ತಾರೆ, ಅತಿ ಹೆಚ್ಚು ವಹಿವಾಟು ಕಳೆದ ವರ್ಷ ಅವರದು ವಹಿವಾಟು 21 crore 11 lakh ಕಳೆದ ವರ್ಷ ಉಡುಪಿ ರೈತ ಉತ್ಪಾದಕರ ಕಂಪನಿಯ ವಹಿವಾಟು ಆಲ್ಮೋಸ್ಟ್ ಮೋರ್ ದನ್ 25 lakh 25-27 lakh ನಿವ್ವಳ ಲಾಭ ಎಲ್ಲಾ ಖರ್ಚನ್ನ ಕಳೆದು ಬಂದಿರತಕ್ಕಂತ ಲಾಭ. ಅವರು ಕಳೆದ ವರ್ಷ ಕೂಡ ಅವರು ಡಿವಿಡೆಂಟ್ ಅನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಅವರ ವಹಿವಾಟು ಸುಮಾರು 20 crore ವಹಿವಾಟು ಕಳೆದು ಇಂದಿನ ವರ್ಷ ಆಗಿತ್ತು. ಅದು ಈ ಮಾರ್ಚಿಂದ ವಹಿವಾಟು ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ಉತ್ತಮ ಮಾರುಕಟ್ಟೆ ಹೈಯೆಸ್ಟ್ ಮೆಕ್ಕೆಜೋಳವನ್ನು ಅದರಲ್ಲಿ ಅತಿ ಹೆಚ್ಚು ಔಟ್ಪುಟ್ ಬಿಸ್ನೆಸ್ ಅವ್ರದ್ದು ಉಡುತಡೆ ಶಿರಾಳಕೊಪ್ಪದಲ್ಲಿ ಎಫ್ಡಿ ಇರ್ತಕ್ಕಂಥದ್ದು, ಅಲ್ಲೇ ನಮಗೆ ಹತ್ತಿರವಾಗಿ KMF ಇಂದು ಸಣ್ಣ ಫ್ಯಾಕ್ಟರಿ ಇದೆ, ಮೆಕ್ಕೆಜೋಳನ ಖರೀದಿ ಮಾಡುವಂತಹ ಸಣ್ಣ ಫ್ಯಾಕ್ಟರಿ. ಆ ಫ್ಯಾಕ್ಟರಿಗೆ ರೈತರಿಂದ ಖರೀದಿ ಮಾಡುವಂತ ಮೆಕ್ಕೆಜೋಳಗಳನ್ನ ಆನ್ಲೈನ್ ನಲ್ಲಿ ಟೆಂಡರ್ ಹಾಕಿ ಬಿಡ್ ಅನ್ನ ಕಾಂಪೀಟ್ ಮಾಡಿ ಬಿಡ್ ಅಲ್ಲಿ ಯಶಸ್ವಿ ಆಗಿ ಬಿಡ್ ತಗೊಂಡು ಒಳ್ಳೆ ರೇಟ್ ಅನ್ನು ತಗೊಂಡು ರೈತರಿಗೆ ಒಳ್ಳೆ ರೇಟ್ ಅವ್ರಿಗೆ ಬೆಳೆದಂತ ಉತ್ಪನ್ನಕ್ಕೆ ಒಳ್ಳೆ ಬೆಲೆ ಕೊಟ್ಟು ಆ ಒಟ್ಟು ಆಲ್ಮೋಸ್ಟ್ ಸುಮಾರು 15 crore ಜಾಸ್ತಿ ವಹಿವಾಟು ಅವರು ಮೆಕ್ಕೆಜೋಳದಿಂದ ನಡೆದಿರ್ತಕ್ಕಂಥದ್ದು, ಅದು ಒಂದು ಅವರು ಸಾಧನೆ ಮಾಡಿರುವಂಥದ್ದು. ಮತ್ತೆ ಸುತ್ತಮುತ್ತ ಇರೋ FPO ಜೊತೆಗೂ ಕೂಡ ಸಂಪರ್ಕ ಮಾಡಿಕೊಂಡು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಮತ್ತೆ ಕಳೆದ ವರ್ಷ ಮೆಕ್ಕೆಜೋಳ ಜೊತೆಗೆ ಅಡಿಕೆಯನ್ನು ಕೂಡ ಖರೀದಿ ಮಾಡಿ ಅವರು ಮಾರಾಟ ಮಾಡಿ ಅದರಿಂದ ಕೂಡ ಲಾಭ ಮಾಡಿರುವಂಥದ್ದು. ಈ ಒಂದು ಸಾಧನೆಗೋಸ್ಕರ ನಾವು ಶ್ರೀಯುತ ಮ್ಯಾನೇಜಿಂಗ್ ಡೈರೆಕ್ಟರ್ ಉಡುಪಿ ರೈತ ಉತ್ಪಾದಕ ಕಂಪನಿ ಅನುಪ ಮತ್ತೆ ಅವರ ತಂಡ ಉಪಾಧ್ಯಕ್ಷ ಎಲ್ಲ ಬಂದಿದ್ದಾರೆ, ಅವ್ರ ತಂಡದವರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು, ದಯವಿಟ್ಟು ನಮ್ಮ ಒಂದು ಅಭಿನಂದನೆಯನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ. ದಯವಿಟ್ಟು ಗಿರಿಜೇಶ್ ಸರ್ ಮತ್ತೆ ಸರ್ಗಳು ಬಂದು ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು. ದಯವಿಟ್ಟು ಅವರಿಗೊಂದು ದೊಡ್ಡ ಚಪ್ಪಾಳೆ ಉಡುಪಿ ರೈತ ಉತ್ಪಾದಕರ ಕಂಪನಿ ಒಂದು ಸಾಧನೆಗೆ ಎಲ್ಲರೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಮಾಡಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಂತ ರಿಕ್ವೆಸ್ಟ್. ಅನೂಪ್ ಅವರು ಒಂದು 2 ನಿಮಿಷದಲ್ಲಿ ನಮ್ಮ FPO ಬಗ್ಗೆ ಒಂದು 2 ನಿಮಿಷ ತಾವು ಮಾತಾಡಬೇಕು. ಅವರ ಒಂದು FPO ಕಾರ್ಯವೈಖರಿ ಬಗ್ಗೆ ಮೈಸೂರು ಆಕಾಶವಾಣಿಯಲ್ಲಿ ಕೂಡ ಒಂದು ಪ್ರಸಾರ ಆಯಿತು. ಅನೂಪ್ ಅವರು ಒಂದು 2 ನಿಮಿಷದಲ್ಲಿ ತಮ್ಮ FPO ಬಗ್ಗೆ ತಮ್ಮ ಅನಿಸಿಕೆ. ಕೃಷಿ ಕೃತ್ಯ ಮಾಡುವ ಸದ್ಭಕ್ತರ ಪಾದಗಳ ತೋರಿಸಿ ಬದುಕಿಸಯ್ಯ. ಆತನ ತನುಸುದ್ದ, ಆತನ ಮನಸ್ಸುದ್ದ, ಆತನ ಕಾರ್ಯಶುದ್ಧ, ಆತನ ಮನೆ ಹೊಕ್ಕು ಲಿಂಗ ಪೂಜೆ ಮಾಡಿದ ಗುರು ಪಾವನ ನೋಡ ಅಂತ ಬಸವಣ್ಣನವರು ಹೇಳಿದ್ರು. ಅಂದ್ರೆ ಕೃಷಿಯಲ್ಲಿ ಮಾಡುವಂತಹ ಒಬ್ಬ ರೈತ ಎಷ್ಟು ಶ್ರೇಷ್ಠತೆ ಇದೆ ಅನ್ನೋದು ಬಸವಣ್ಣವರು 12ನೇ ಶತಮಾನದಲ್ಲಿ ಅದನ್ನ ವ್ಯಕ್ತಪಡಿಸಿದ್ದು ಮಾಡಿದ್ದಾರೆ. ಇದುವರೆಗೆ ICAR ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗದ ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳ April 26-28, 2022 ತಾಂತ್ರಿಕ ಸಮಾವೇಶದ 2ನೇ ದಿನದ ಕಾರ್ಯಕ್ರಮದ ವಿಷಯ ಸಹೋದಯ ರೈತ ಉತ್ಪಾದಕ ಸಂಸ್ಥೆಗಳ ಒಕ್ಕೂಟ ಕುರಿತು